ಕರ್ಮ

ಅದಕ್ಕಿಂತ ಜಾಸ್ತಿ ಹೋದಾಗ ಲವಣಗಳು ಸೇರ್ಕೋತಾ ಕೆಳಗಡೆ ಹೋಗ್ತಾ ಸೇರ್ತಾ ಜಾಸ್ತಿ ಪ್ರಮಾಣದಲ್ಲಿ ಸೇರ್ತಾ ಹೋದಂತೆಲ್ಲ ಲವಣಗಳ ಅಂಶ ಜಾಸ್ತಿ ಆಗಿ ಬಹುಶಃ ನಾವು 1 ಲೀಟರ್ ನೀರನ್ನ ಫಿಲ್ಟರ್ ಮಾಡ್ಬೇಕಾದ್ರೆ 3-7 ಲೀಟರ್ ನೀರನ್ನ ಬಸಿಯುವಂತ ಪರಿಸ್ಥಿತಿಗೆ ಇವತ್ತು ಬಂದಿದ್ದೀವಿ. ಸೊ ನಮ್ಮ ಎಲ್ಲಾ ಫಿಲ್ಟರ್ಲ್ಲೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸೊ ಎರಡು ನಾನು ಇಲ್ಲಿ ಎರಡು ವಿಚಾರ ಗಮನಿಸಬೇಕಾಗಿರ್ತಕ್ಕಂಥದ್ದು, ಜಲರೇಖೆಗಳು ಮೇಲ್ಪದ್ರದಲ್ಲಿ ಒತ್ತೊತ್ತಾಗಿರ್ತವೆ, ಕೆಳಕ್ಕೆ ಹೋಗ್ತಾ ಹೋಗ್ತಾ ಆಳಕ್ಕೆ ಹೋಗ್ತಾ ಹೋಗ್ತಾ ಇದ್ದಂತೆ ಜಲರೇಖೆಗಳು ಕಡಿಮೆ ಇರ್ತವೆ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಎರಡನೇದು ಜಲದ ಗುಣಮಟ್ಟ ಮೇಲ್ಪದ್ರದಲ್ಲಿರ್ತಕ್ಕಂಥ ಜಲದಲ್ಲಿ ಚೆನ್ನಾಗಿರುತ್ತೆ, ಕೆಳಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ಅದರ ಗುಣಮಟ್ಟ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಂತರ್ಜಲದ ಮಟ್ಟವನ್ನು ನಾವು ಗಮನಿಸೋದಾದರೆ ಬಹುಪಾಲು ಜಿಲ್ಲೆಗಳಲ್ಲಿ ಓಕೆ ನಮ್ಮಲ್ಲಿ ಈಗ ಆಲ್ರೆಡಿ ಪ್ರತಿ ವರ್ಷಕ್ಕೆ ಸರಾಸರಿ 3-4 ಮೀಟರ್ ಅಂದ್ರೆ 10-15 ಅಡಿ ವರೆಗೆ ಪ್ರತಿ ವರ್ಷ ಜಲದ ಮಟ್ಟ ಕುಸಿತಾ ಇದೆ. ಸೊ ಕುಸಿಯೋದಕ್ಕೆ ಕಾರಣ ಏನು ಅಂತ ನಾವು ನೋಡಬೇಕಾಗತ್ತೆ. ಅಂತರ್ಜಲ ಕುಸಿಯೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ನಾವು ನೀರನ್ನ ಎತ್ತುವಂತ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಇಂಗಿಸುವಂತ ಪ್ರಮಾಣಕ್ಕಿಂತ ಒಳಗೆ ಸೇರಿಸುವಂತ ಪ್ರಮಾಣಕ್ಕಿಂತ ನಾವು ಎತ್ತುವಂತ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಎತ್ತಾ ಇದೀವಿ? ನಮ್ಮ ದಿನನಿತ್ಯದ ನೀರಿನ ಬಳಕೆಗೆ ಎತ್ತಾ ಇದೀವಿ, ನಮ್ಮ ಕೃಷಿಗೆ ನೀರನ್ನ ಎತ್ತಾ ಇದೀವಿ, ಕೈಗಾರಿಕೆಗೆ ನೀರನ್ನ ಅಂತರ್ಜಲವನ್ನ ಎತ್ತುಕೋತಾ ಇದೀವಿ. ಸೊ ಎತ್ತುವಂತ ಪ್ರಮಾಣ ಜಾಸ್ತಿ ಆಯ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ದಿನನಿತ್ಯ ಪ್ರತಿಯೊಂದರಲ್ಲೂ ಕೂಡ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ ಈಗ ನಮ್ಮ ದಿನನಿತ್ಯದ ನೀರಿನ ಬಳಕೆಯನ್ನೇ ತೆಗೆದುಕೊಳ್ಳೋದಾದ್ರೆ ನಾವು ಒಂದು 20-25 ವರ್ಷ ಹಿಂದೆ ಒಂದು ಪ್ರತಿ ನಮ್ಮ ನಿತ್ಯ ಕರ್ಮಗಳಿಗೆ ಬಳಸ್ತಾ ಇದ್ದಂತ ನೀರಿನ ಪ್ರಮಾಣಕ್ಕೂ ಇವತ್ತು ನಾವು ಬಳಸ್ತಾ ಇರತಕ್ಕಂಥ ನೀರಿನ ಪ್ರಮಾಣಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ಬಹುಶಃ ನಮ್ಮ ಅನುಭವದಲ್ಲೇ ಹೇಳಿದರೆ ವಾರಕ್ಕೆ 1 ದಿನ ಸ್ನಾನ ಮಾಡ್ತಾ ಇದ್ದಂತ ನಾನು ಈಗ ಪ್ರತಿದಿನ ಸ್ನಾನ ಮಾಡಲೇಬೇಕು, 7 ಪಟ್ಟು ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಎಲ್ಲದರಲ್ಲೂ ನಾಗರಿಕತೆ ಬೆಳೆದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಕೃಷಿನಲ್ಲಿ ನೀರಿನ ಬೇಡಿಕೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈ ವರ್ಷದ ಒಂದು ಸಂದರ್ಭವನ್ನು ನೋಡಿದ್ರೆ ನಮಗೆ ಈ ಬಿಸಿ ಗಾಳಿ ಹೀಟ್ ವೇವ್ ಅಂತ ಏನ್ ಕರಿತೀವಿ, ಬಹುಶಃ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಯಾವ ವರ್ಷದಲ್ಲೂ ಕೂಡ ಹೀಟ್ ವೇವ್ ಅಂತಕ್ಕಂಥದ್ನ ಡಿಕ್ಲೇರ್ ಮಾಡಿರಲಿಲ್ಲ. ಈ ವರ್ಷ ಬಿಸಿ ಗಾಳಿ ಬೀಸುತ್ತೆ ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ 2-3 ಡಿಗ್ರಿ ಸೆಂಟಿಗ್ರೇಡ್ ನಷ್ಟು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಾಗ ಏನಾಗುತ್ತೆ? ಆವಿಯಾಗುವಂತ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಗಿಡದಿಂದ ಬಾಷ್ಪೀಕರಣ ಆಗುವಂತ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ನನ್ನ ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಬೇಕು ಅಂದಾಗ ನಾನೇನ್ ಮಾಡ್ತೀನಿ, ಬೋರ್ವೆಲ್ನ 500 ಅಡಿಲಿದ್ರೆ 600 ಅಡಿ ಕೊರಿತೀನಿ, 600 ಅಡಿಲಿದ್ರೆ 1000 ಅಡಿ ವರೆಗೂ ಹೋಗ್ತೀನಿ, 1000 ಅಡಿ ಸಿಕ್ಲಿಲ್ಲ ಅಂದ್ರೆ 2000 ಅಡಿ ವರೆಗೂ ಹೋಗಿರ್ತಕ್ಕಂಥ ರೈತ ಬಾಂಧವರು ನಮ್ಮಲ್ಲಿ ಇದ್ದಾರೆ. ಸೊ ನೀರನ್ನು ಜಾಸ್ತಿ ಕೆಳಪಟ್ಟದಿಂದ ಎತ್ತಾ ಇದ್ದಾಗ ನಮಗೆ ಬೋರ್ವೆಲ್ ಸಕ್ಸಸ್ ರೇಟು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂತಂದ್ರೆ ನಾನಾಗ್ಲೇ ಹೇಳಿದೆ, ಜಲರೇಖೆಗಳು ಮೇಲ್ಪದ್ರದಲ್ಲಿ ಒತ್ತೊತ್ತಾಗಿರೋದ್ರಿಂದ ನೀವು ಬೋರ್ವೆಲ್ ಆಗ್ತಂತ ಸಂದರ್ಭದಲ್ಲಿ ನಾವು 300 ಅಡಿ ವರೆಗೂ ಬೋರ್ವೆಲ್ ಆಗ್ತಂತ ಸಂದರ್ಭದಲ್ಲಿ 100ಕ್ಕೆ 100 ಬೋರ್ವೆಲ್ಗಳು ಪಾಸ್ ಆಗ್ತಾ ಇದ್ದವು, ನೀರು ಬರ್ತಾ ಇತ್ತು ಆಕ್ಚುಲಿ. ಸೊ ಕಾರಣ ಏನಪ್ಪಾ ಅಂದ್ರೆ ಜಲರೇಖೆಗಳು ಒತ್ತಾಗಿರ್ತಿತ್ತು. 300 ಅಡಿಯಿಂದ 600 ಅಡಿ ಆಳಕ್ಕೆ ನಾವು ಇಳಿದಾಗ 100ರಲ್ಲಿ 90% ಬೋರ್ವೆಲ್ಗಳು ಪಾಸ್ ಆದೋ, 10% ಬೋರ್ವೆಲ್ಗಳು ಫೇಲ್ಯೂರ್ ಆಗೋದಕ್ಕೆ ಶುರುವಾದೋ, 600 ಅಡಿಯಿಂದ 1000 ಅಡಿ ಆಳಕ್ಕೆ ಹೋದಾಗ 60% ಪಾಸ್ ಆದೋ, 40% ಬೋರ್ವೆಲ್ಗಳು ಫೇಲ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆದೋ, 1000ರಿಂದ 1500 ಅಡಿ ಆಳಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಗೆ 60% ಫೇಲ್ ಆಗ್ತವೆ, 40% ಅಷ್ಟೇ ಪಾಸ್ ಆಗ್ತಕ್ಕಂಥದ್ದು. 1500ಕ್ಕಿಂತ ಮೇಲೂ ಹೋಯ್ತು ಅಂತಂದ್ರೆ 90% ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತವೆ, 10% ಬೋರ್ವೆಲ್ ಮಾತ್ರ ನೀರು ಬರ್ತಕ್ಕಂಥದ್ದು. ಸೊ ಈ ತರದ ಪರಿಸ್ಥಿತಿ, ಯಾಕಂದ್ರೆ ಜಲರೇಖೆಗಳು ಕೆಳಪದ್ರದಲ್ಲಿ ತೆಳುವಾಗಿರೋ ಕಾರಣದಿಂದ ನಮಗೆ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಒಂದು, ನೀರು ಎತ್ತುವಂತ ಪ್ರಮಾಣ ಜಾಸ್ತಿ ಆಯ್ತು ಅಂತ ಹೇಳಿದೆ. ಎರಡನೇ ಕಾರಣ ಏನಪ್ಪಾ ಅಂದ್ರೆ ನಾವು ಕಾಡನ್ನ ನಾಶ ಮಾಡ್ತಾ ಹೋದ್ವಿ, ಗಿಡ ಮರಗಳನ್ನ ಹಾಳು ಮಾಡ್ತಾ ಹೋದ್ವಿ. ಗಿಡ ಮರಗಳಿಗೂ ಮಳೆಗೂ ಅಂತರ್ಜಲಕ್ಕೂ ನೇರವಾದಂತ ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಅಂತಂದ್ರೆ ಗಿಡ ಮರಗಳು ಬಹುಶಃ ನಾವು ನೋಡಿದೀವಿ, ಗಿಡ ಮರಗಳ ಮೇಲ್ಗಡೆ ಬೀಳ್ತಕ್ಕಂಥ ನೀರು ಬಹುಪಾಲು ನೀರು, ನಾವು ಮಳೆ ಬಂದಾಗ ಗಿಡ ಮರದ ಕೆಳಗಡೆ ಹೋಗಿ ನಿಂತ್ಕೋತೀವಿ ನೆನಿಬಾರ್ದು ಅಂತ, ಹಾಗಾದ್ರೆ ಅಲ್ಲಿ ಮಳೆ ಉಯ್ಯಲ್ವಾ? ಮಳೆ ಉಯ್ತಾ ಇರುತ್ತೆ. ಊದಂತ ಮಳೆ ಏನಾಗುತ್ತೆ? ಎಲೆಗಳಿಂದ ಕವಲ್ಗಳಿಗೆ, ಕವಲದಿಂದ ಕಾಂಡಕ್ಕೆ ಬಂದು ನೀರು ಸರಾಗವಾಗಿ ತಂದು ಕೆಳಗಡೆ ಬಿಟ್ಕೊಡುತ್ತೆ. ಅದು ಬಿಟ್ಕೊಟ್ಟ ಆದ್ಮೇಲೆ ಮರ ಬೇರ್ ಕೊಟ್ಟಿರುತ್ತೆ. ಮರ ಎಷ್ಟಡಿವರೆಗೂ ಬೇರ್ ಕೊಟ್ಟಿರುತ್ತೆ? ಸಾಮಾನ್ಯವಾಗಿ 1 ಬೇರು, 100ರಲ್ಲಿ 90-95 ಆಗದಷ್ಟು ಬೇರ್ಗಳು 4-5 ಅಡಿ ಆಳದಲ್ಲಿ ಇದ್ರೂ ಕೂಡ ಒಂದು ತಾಯಿ ಬೇರು ಅಂತ ನಾವೇನ್ ಕರಿತೀವಿ, ಆ ತಾಯಿ ಬೇರು ಗಿಡ ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತೋ ಅಷ್ಟು ಆಳಕ್ಕೆ ಹೋಗುತ್ತೆ. ಸುಮಾರು 20-30 ಅಡಿ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಮರ ಆದ್ರೆ 20-30 ಅಡಿ ಆಳದವರೆಗೆ ಒಂದು ರಂಧ್ರವನ್ನ ಅದು ಮಾಡ್ಕೊಂಡು ಹೋಗಿರುತ್ತೆ ತಾಯಿ ಬೇರು. ಸೊ ಮೇಲ್ಮುಖವಾಗಿ ಕಟಾವು ಮಾಡಿದಂತ ನೀರು ಏನ್ ಬಂದು ಕಾಂಡದ ಮುಖಾಂತರ ಕೆಳಗಡೆ ಬಂತೋ ಅದನ್ನ ತಾನು 20-30 ಅಡಿ ಆಳಕ್ಕೆ ತಗೊಂಡೋಗಿ ತಲುಪಿಸ್ಬಿಡುತ್ತೆ ಆಕ್ಚುಲಿ. ಇಲ್ಲ ನಾನು ಮರವನ್ನ ಕಡ್ದಾಕ್ತೆ, ಮರ ಕಡ್ದಾಕ್ತಾಗ ಏನಾಗುತ್ತೆ? ಸಾಮಾನ್ಯವಾಗಿ ಏನಾಗುತ್ತೆ? ಬೇರು ಸತ್ತೋಗುತ್ತೆ. ಸೊ ಮೇಲಿಂದ ಬಿದ್ದಂತ ಮಳೆ ನೀರು ರಪ್ಪ ಅಂತ ಭೂಮಿ ಮೇಲೆ ಬಿದ್ರೆ ಭೂಮಿ ಗಟ್ಟಿ ಆಗುತ್ತೆ, ಎಪ್ಪ ಬಿಡುತ್ತೆ, ಎಪ್ಪ ಆಗ್ಬಿಟ್ಟು ಹೊರಗಡೆ ಹರಿದೋಗುತ್ತೆ, ಭೂಮಿ ಕುಡಿತಕ್ಕಂಥ ನೀರಿನ ಪ್ರಮಾಣ ಕಮ್ಮಿ ಇರುತ್ತೆ.

ಭೂಮಿಯಿಂದ ಏನ್ ಎಪ್ಪಾಗಿರುತ್ತೋ, ಎಪ್ಪಾಗಿರ್ತಕ್ಕಂಥ ಭೂಮಿನ ಮೊದಲನೇ ಮಳೆಯ ತೇವಾಂಶದಲ್ಲಿ ನೀವು ಉಳುಮೆ ಮಾಡಿದ್ರೆ ಭೂಮಿ ಸಡ್ಲ ಆಗಿರುತ್ತೆ, ಆ ನಂತರ ಬಂದಂತ ಮಳೆ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ ಅದ್ರ ಜೊತೆಗೆ ಇಳಿಜಾರಿಗೆ ಅಡ್ಲಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು, ಓಕೆ, ಅಂತರ ಬೇಸಾಯವನ್ನ ಸರಿಯಾದ ಸಮಯದಲ್ಲಿ ಮಾಡ್ತಕ್ಕಂಥದ್ದು, ಇದರಿಂದ ನೀರಿನ ಮಣ್ಣಿನಲ್ಲಿ ತೇವಾಂಶವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನೀವೇನೇ ಮಾಡಿದ್ರೂ ಕೂಡ 25-30% ಅಷ್ಟು ಮಳೆ ನೀರು ಹೊರಗಡೆ ಭೂಮಿಯಿಂದ ಹೊರಗಡೆ ಹರ್ಕೊಂಡು ಹೋದೇ ಹೋಗುತ್ತೆ. ಅರ್ದು ಹೋಗುವಂತ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಜಲನಯನ ಕಾರ್ಯಕ್ರಮಗಳನ್ನ ಅಳವಡಿಸತಕ್ಕಂಥದ್ದು ಬಹಳ ಮುಖ್ಯ. ಸೊ ಇದಕ್ಕೆ ರೈತ ಬಾಂಧವರು ತಮ್ಮ ವೈಯಕ್ತಿಕವಾಗಿ ಯಾವುದೇ ಖರ್ಚನ್ನ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಜಲನಯನ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಯನ್ನ ಬಳಸ್ಕೊಂಡೇ ಈ ಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ಯಾವ ಕ್ರಮಗಳು? ಒಂದು ತಡೆಗೋಡೆಗಳು, ಚೆಕ್ ಡ್ಯಾಮ್ ಅಂತ ನಾವು ಕರಿತೀವಿ, ನಾಲೆಗಳಲ್ಲಿ ಹರಿತಾ ಇರ್ತಕ್ಕಂಥ ನೀರಿಗೆ ಅಡ್ಡಲಾಗಿ ಒಂದು ಗೋಡೆಯನ್ನ ಮಾಡ್ಕೊಡ್ತಕ್ಕಂಥದ್ದು. ಗೋಡೆಯನ್ನ ಯಾವ್ದು ಮಾಡ್ಬೋದು? ನನಗೆ ಏನೂ ರಿಸೋರ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ಸಿಕ್ತಕ್ಕಂಥ ಮರಳನ್ನ ಸಿಮೆಂಟ್ ಚೀಲದಲ್ಲಿ ತುಂಬಿಟ್ಬಿಟ್ಟು ಕಾಲುವೆನಲ್ಲಿ ಅಡ್ಡಲಾಗಿ ಇಟ್ಬಿಡ್ತಕ್ಕಂಥದ್ದು. ಇಲ್ಲ, ನನಗೆ ಸವಲತ್ತನ್ನ ಕೃಷಿ ಇಲಾಖೆಯ ಸವಲತ್ತನ್ನ ಬಳಸ್ಕೋತೀನಿ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯ ಸವಲತ್ತನ್ನ ಬಳಸ್ಕೋತೀನಿ ಅಂತಂದ್ರೆ ನಾವು ಸಿಮೆಂಟ್ ಮತ್ತೆ ಕಾಂಕ್ರೀಟ್ ಅನ್ನೇ ಬಳಸ್ಕೊಂಡು, ಓಕೆ, ಅಥವಾ ಬ್ರಿಕ್ಸ್ ಅನ್ನೇ ಬಳಸ್ಕೊಂಡು ನಾವು ತಡೆಗೋಡೆಯನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ, ನನ್ನ ಕಲ್ಲಿದೆ, ನನ್ನ ಭೂಮಿನಲ್ಲಿ ಕಲ್ಲು ಏರಳವಾಗಿದೆ ಅಂತಂದ್ರೆ ಆ ಕಲ್ಲನ್ನೇ ಕಾಲುವೆಗೆ ಅಡ್ಲಾಗಿ ಜೋಡಿಸ್ಬಿಟ್ರು ಕೂಡ ನಾವು ಒಂದಷ್ಟು ನೀರನ್ನು ತಡೆದು ಹೆಚ್ಚಿನ ಕಾಲ ನೀರಿಂಗುವಂತೆ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಕಾಲುವೆಯ ತಗ್ಗು ಪ್ರದೇಶದಲ್ಲಿ ಇಂಗು ಗುಂಡಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಇಂಗು ಗುಂಡಿ ಅಂತಂದ್ರೆ ನೀರನ್ನ ಇಂಗಿಸಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಬದುಗಳನ್ನ ಕಾಲುವೆಗೆ ಅಡ್ಡಲಾಗಿ ಬದುವ ದೊಡ್ಡ ಬದುವನ್ನ ಆಗ್ತಕ್ಕಂಥದ್ದು, ಸಣ್ಣ ಕೆರೆ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಸೊ ಇಂಗು ಗುಂಡಿಗಳನ್ನ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು, ಓಕೆ, ನಮ್ಮಲ್ಲಿ ಬಾವಿಗಳು ಸಾಕಷ್ಟು ಬತ್ತೋಗಿದ್ದಾವೆ ಆಕ್ಚುಲಿ. ಆ ಬತ್ತೋಗಿರೋ ಬಾವಿಗಳನ್ನ ಬಳಸ್ಕೊಂಡು ಸುಮಾರು ನಾವು ಬಾವಿ ಅಂದ್ರೆ ಒಂದು 15-25-30 ಆಳದವರೆಗೂ ಕೂಡ ಕೊರೆದಿರ್ತೀವಿ. ಆ ಬತ್ತೋಗಿರೋ ಬಾವಿಯನ್ನೇ ಬಳಸ್ಕೊಂಡು ಭೂಮಿಯ ಮೇಲೆ ಮಳೆ ಹೆಚ್ಚುವರಿ ಮಳೆ ಬಂದಾಗ ಹರಿದು ಹೋಗುವಂತ ನೀರನ್ನ ಬಾವಿ ಕಡೆ ಡೈವರ್ಟ್ ಮಾಡಿಕೊಟ್ರೆ, ಡೈವರ್ಟ್ ಮಾಡಿದ್ಮೇಲೆ ಬಾವಿಗಿಂತ ಮುಂಚಿತವಾಗಿ ಒಂದು ಸಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತೀವಿ, ಒಂದು ಗುಂಡಿಯನ್ನ ತೆಗೆದು ಅಲ್ಲಿ ಬಂದಿರತಕ್ಕಂಥ ಮಣ್ಣಿನ ಕಣಗಳೆಲ್ಲ ಅಲ್ಲಿ ಸಂಗ್ರಹಣೆ ಆಗಿದ್ದು ತೆಳುವಾದ ನೀರು ಬಾವಿ ಒಳಗಡೆ ಬಿಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಬಾವಿಯ ಮುಖಾಂತರ ಅಲ್ಲಿ ರಂಧ್ರಗಳ ಮುಖಾಂತರ ಅಂತರ್ಜಲಕ್ಕೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಕೆರೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಕೆರೆ ನಮ್ಮ ಗ್ರಾಮಕ್ಕೊಂದು ಕೆರೆ ಅಂತಕ್ಕಂಥ ಕಾನ್ಸೆಪ್ಟ್ನ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಏನ್ ತಂದ್ರು. ಸೊ ಆ ಕೆರೆಗಳಿಗೆಲ್ಲ ಏನಾಗಿದಾವೆ, ಎಲ್ಲ ಹೂಳು ತುಂಬಿಕೊಂಡು ಕಳೆ ಬೆಳಕೊಂಡು ಸತ್ತೆ ಬೆಳಕೊಂಡು ಏರಿಗಳೆಲ್ಲ ಒಡೆದೋಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ದಾವೆ. ಸೊ ಅಂತ ಪರಿಸ್ಥಿತಿನಲ್ಲಿ, ಓಕೆ, ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯ ಸವಲತ್ತನ್ನ ಬಳಸ್ಕೊಂಡೇ ನಾವು ಹೂಳೆತ್ತುವಂತ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಕಳೆಗಳನ್ನ ಕ್ಲೀನ್ ಮಾಡಿ ಹೂಳೆತ್ತುವಂತ ಕಾರ್ಯವನ್ನು ಮಾಡ್ತಾ ಇರೋದು. ಹೂಳುವಂತಕ್ಕಂಥದ್ದು ನಮ್ಮ ಜಮೀನಿನಿಂದ ಮಳೆ ನೀರಿನ ಜೊತೆ ಹರಿದು ಬಂದಿರತಕ್ಕಂಥ ಮಣ್ಣಿನ ಫಲವತ್ತಾದಂತ ಮಣ್ಣಿನ ಕಣಗಳು, ಅದನ್ನ ಎತ್ಕೊಂಡೋಗಿ ನಾವು ಭೂಮಿಗೆ ವಾಪಸ್ ಹಾಕೊಳ್ಳೋದು ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಕೆರೆನಲ್ಲಿ ನೀರು ಸಂಗ್ರಹಣೆ ಆಗುವಂತ ಪ್ರಮಾಣ ಜಾಸ್ತಿ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇಳಿದಿಕ್ಕೆ ಅನುಕೂಲ ಆಗುತ್ತೆ. ಸೊ ಕೆರೆಗಳನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು ಹೂಳೆತ್ತುವ ಮುಖಾಂತರ, ಏರಿಗಳನ್ನ ಸರಿ ಮಾಡುವುದರ ಮುಖಾಂತರ, ನಾಲೆಗಳನ್ನ ಸರಿ ಮಾಡೋದ್ರ ಮುಖಾಂತರ ಆ ರೀತಿಯ ಕ್ರಮಗಳನ್ನ ಅನುಸರಿಸತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮಲ್ಲಿ ಬೋರ್ವೆಲ್ಗಳು ಏನ್ ಆಲ್ರೆಡಿ ತೆಗೆದಿದ್ದೀವಿ, ಬೋರ್ವೆಲ್ಗಳಲ್ಲಿ ಕೂಡ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ, ನೀರಿನ ಇಳುವರಿ ಕಡಿಮೆ ಆಗ್ತಾ ಇದೆ. ಸೊ ಅಂತ ಒಂದು ರೈತ ಬಾಂಧವರು ಬೋರ್ವೆಲ್ ನ ಸುತ್ತ 10 ಅಗಲ, 10 ಉದ್ದ, 10 ಆಳ ಇರತಕ್ಕಂಥ ಗುಂಡಿಯನ್ನ ಮಾಡಿ ಕೆಳಗಡೆ ಕೇಸಿಂಗ್ ಪೈಪ್, 10 ಕೆಳಗಡೆ 4 ಭಾಗವನ್ನ ಕೇಸಿಂಗ್ ಪೈಪ್ ನ 4 ಭಾಗವನ್ನ ರಂಧ್ರಗಳನ್ನ ಕೊರೆದು ಅದರ ಸುತ್ತ ನೈಲಾನ್ ಮೆಷ್ ಅನ್ನ ತುಂಬತಕ್ಕಂಥದ್ದು, ಕೆಳಪದರದ 4 ದಿಂಡ್ಗಲ್ಲು ಅಂತ ನಾವೇನ್ ಹೇಳ್ತೀವಿ, ದಿಂಡ್ಗಲ್ಲನ್ನ ಹಾಕ್ತಕ್ಕಂಥದ್ದು, ಅದ್ರ ಮೇಲ್ಗಡೆ 1 ಕಾಲಡಿಯಷ್ಟು 40 mm ಜಲ್ಲಿ, ದಪ್ ಜಲ್ಲಿ ಅಂತ ಕರಿತೀವಿ, ದಪ್ ಜಲ್ಲಿಯನ್ನ ಹಾಕ್ತಕ್ಕಂಥದ್ದು, ಅದ್ರ ಮೇಲ್ಗಡೆ 1 ಕಾಲಡಿಯಷ್ಟು ಸಣ್ಣ ಜಲ್ಲಿಯನ್ನ 20 mm ಜಲ್ಲು ಅಥವಾ ಬೇಬಿ ಜಲ್ಲಿ ಅಂತ ಏನ್ ಕರಿತೀವಿ ಅದನ್ನ ಹಾಕ್ತಕ್ಕಂಥದ್ದು, ಅದ್ರ ಮೇಲ್ಗಡೆ ಒಂದು ಮೆಷ್ ಅನ್ನ ಹಾಕ್ಬಿಟ್ಟು, ನೈಲಾನ್ ಮೆಷ್ ಅಂದ್ರೆ ಪರದೆಯನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ತೆಳುವಾಗಿ ಇದ್ಲು ಸಿಕ್ಕಿದ್ರೆ ಇದ್ದಲನ್ನ ತೆಳುವಾಗಿ ಹಾಕ್ಬಿಡ್ತಕ್ಕಂಥದ್ದು, ಅದ್ರ ಮೇಲ್ಗಡೆ 2 ಮರಳು, ಓಕೆ, ಮರಳು ಅಂತಂದ್ರೆ ಎಂ ಸ್ಯಾಂಡ್ ಅಲ್ಲ, ನ್ಯಾಚುರಲ್ ಸ್ಯಾಂಡ್, ಹಳ್ಳ ಕೊಳ್ಳಗಳ ಸಿಗುವಂತ ಮರಳನ್ನ ಹಾಕ್ಬಿಟ್ಟು ಮೇಲ್ಗಡೆ 1-1.5 ಗ್ಯಾಪ್ ಅನ್ನ ಬಿಟ್ಕೊಂಡಿದ್ರೆ ನೀವು ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ಹೊಲದ ಮೇಲೆ ಹರಿದು ಬರ್ತಾ ಇರತಕ್ಕಂಥ ನೀರನ್ನ ಒಂದು ಕಾಲುವೆ ಮಾಡ್ಕೊಂಡು ಹೋಗ್ಬಿಟ್ಟು ಈ ಒಂದು ಜಲ ಮರುಪೂರ್ಣ ಮಾಡಿರ್ತಕ್ಕಂಥ ಒಂದು ಬೋರ್ವೆಲ್ನ ಈ ಒಂದು ಇದಕ್ಕೆ ಬಿಟ್ಕೊಟ್ರೆ ಫಸ್ಟ್ ಅದು ಮರಳುಗೋಗುತ್ತೆ, ಮರಳಲ್ಲಿ ಕಸಕಡ್ಡಿಯೆಲ್ಲ ಫಿಲ್ಟರ್ ಆಗುತ್ತೆ, ಆನಂತರ ಇದ್ಲುಗೋಗುತ್ತೆ, ಇದ್ಲುಗೋದ್ಮೇಲೆ ಅದರಲ್ಲಿ ಯಾವ್ದಾದ್ರು ರಾಸಾಯನಿಕ ವಸ್ತುಗಳಿದ್ರೆ ಅಥವಾ ಯಾವ್ದಾದ್ರು ಸೂಕ್ಷ್ಮಾಣುಜೀವಿಗಳಿದ್ರೆ ಅದನ್ನು ಕೂಡ ತಡೆಯುತ್ತೆ. ಸೊ ಅದಾದ್ರೆ ಫಿಲ್ಟರ್ ಆದಂತ ನೀರು ಕಲ್ಲಿನ ಮುಖಾಂತರ, ಜಲ್ಲಿಯ ಮುಖಾಂತರ ಕಲ್ಲು ಬಂಡೆಗೆ ಹೋಗಿ ಬಂಡೆಯ ಮುಖಾಂತರ ಕೇಸಿಂಗ್ ಪೈಪ್ನ ನಾವು ಏನ್ ಕೊರೆದಿರ್ತೀವೋ ಆ ಕೇಸಿಂಗ್ ಪೈಪ್ನ ಮುಖಾಂತರ ನೀವು 500 ಬೋರ್ವೆಲ್ ಕರೆದಿದ್ರೆ 500 ಹೋಗಿರುತ್ತೆ, 1000 ಕೊರೆದ್ರೆ 1000 ಹೋಗಿ ಸಂಗ್ರಹಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಕ್ರಮಗಳನ್ನ ರೈತ ಬಾಂಧವರು ಅಳವಡಿಸಿಕೊಳ್ತಕ್ಕಂಥದ್ದು ಒಂದ್ ರೀತಿ. ಎರಡನೇದು, ರೈತ ಬಾಂಧವರು ಓಕೆ ಅಂತರ್ಜಲವನ್ನ ಬಳಸ್ಕೊಂಡು ನೀರನ್ನ ಉಪಯೋಗಿಸ್ತಾ ಇದ್ರೆ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಉಳಿಸೋದಕ್ಕೆ ಸಾಕಷ್ಟು ತಂತ್ರಜ್ಞಾನಗಳಿದಾವೆ. ಯಾವ ತಂತ್ರಜ್ಞಾನಗಳು? ನೀರನ್ನ ಅರಿಯೋ ನೀರನ್ನ ಹಾಯಿಸ್ತಕ್ಕಂಥ ರೈತ ಬಾಂಧವರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಸೊ ವಾರಕ್ಕೆ ಎರಡು ಬಾರಿ ನೀರು ಕೊಡ್ತಕ್ಕಂಥ ರೈತರು, ಓಕೆ, ನಾಲ್ಕು ದಿವಸ ಅಥವಾ ಐದು ದಿವಸಕ್ಕೊಂದ್ಸಲ ನೀರು ಕೊಡ್ತಾ ಇದೀವಿ ಅಂತಂದ್ರೆ ಆ ಇರಿಗೇಷನ್ ಇಂಟರ್ವಲ್ ಅಂತರವನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರೋದು. ಈಗ ನನಗೆ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಾನು ದಿನ 3 ಲೀಟರ್ ನೀರು ಕುಡಿಯುವಂತವನು 2.5 ಲೀಟರ್ ನೀರು ಕುಡಿಯೋದಕ್ಕೆ ಹೋಗ್ತೀನಿ. ಸೊ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಆಕ್ಚುಲಿ. ಅದೇ ತರ ಬೆಳೆಗೂ ಕೂಡ ನೀವು ನೀರನ್ನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ರೆ, ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ರೆ ಆ ಲಭ್ಯ ಇರತಕ್ಕಂಥ ನೀರಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಗಿಡ ಕೂಡ ಬೆಳೆಸ್ಕೊತಾ ಹೋಗುತ್ತೆ. ಸೊ ಹಾಗಾಗಿ ಆ ರೀತಿ ಇರಿಗೇಷನ್ ಅಂತರವನ್ನ, ನೀರಾವರಿ ಅಂತರವನ್ನ ಹೆಚ್ಚಳ ಮಾಡ್ತಾ ಇರತಕ್ಕಂಥದ್ದು. ವಾರಕ್ಕೊಂದ್ಸಲ ಕೊಡ್ತಾ ಇದ್ರೆ 8 ದಿವಸಕ್ಕೊಂದ್ಸಲ ಕೊಡೋದು, 8 ದಿವಸಕ್ಕೆ ಕೊಡ್ತಾ ಇರತಕ್ಕಂಥ ರೈತರು 10 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಅಂತರವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸೂಕ್ತ ಆಗುತ್ತೆ. ಇನ್ನು ಸಾಲು ಬಿಟ್ಟು ಸಾಲಿನಲ್ಲಿ ನೀರು ಹಾಯಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕ್ರಮವನ್ನು ರೈತರು ನೀರು ಕಡಿಮೆ ಮಾಡಲಿಕ್ಕೆ ಬಳಸಬಹುದು. ಸೊ ಎಲ್ಲಾ ಸಾಲುಗಳು ಒಂದು ಬೆಳೆ ಅಂತಂದ್ರೆ 2 ಸಾಲುಗಳಲ್ಲಿ ಆ ಕಡೆ ಈ ಕಡೆ ನೀರು ಬರೋದ್ರಿಂದ, ಸೊ ಒಂದು ಸಾಲ್ ಬಿಟ್ಟು ಮತ್ತೊಂದು ಸಾಲಿನಲ್ಲಿ ನಾವು ನೀರನ್ನ ಹಾಯಿಸದೇ ಆದ್ರೆ ನೀರಿನ ಲಭ್ಯತೆ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಕ್ರಮಗಳು ಅನುಸರಿಸತಕ್ಕಂಥದ್ದು. ಇನ್ನು ಪಟ್ಟಣ ಪ್ರದೇಶಗಳಲ್ಲಿ ಬಂದಾಗ ಮೇಲ್ಛಾವಣಿ ನೀರನ್ನು ಕಟಾವು ಮಾಡಿ ಆದಷ್ಟು ನಮ್ಮ ಅಂತರ್ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಬಳಸ್ಕೊಂಡು ನೀರನ್ನು ಸದ್ಬಳಕೆ ಮಾಡೋದ್ರ ಜೊತೆಗೆ ಅಂತರ್ಜಲ ಪೂರೈಕೆಗೆ ಒತ್ತನ್ನು ಕೊಡಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ತಿಮ್ಮೇಗೌಡ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ದೊಡ್ಡ ಸಮಸ್ಯೆ ಅಂತ ನಾವು ನೀರಿನ ಅಭಾವ ಇದನ್ನು ನಾವು ತಿಳ್ಕೊಂಡು ಹೋದಾಗ ಅಂತರ್ಜಲ ಅಭಿವೃದ್ಧಿ ಈ ವಿಷಯ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮತ್ತು ಎಲ್ಲರಿಗೂ ಕೊಟ್ರಿ. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಿಮ್ಮೇಗೌಡ ಅವರಿಂದ ನಾವು ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. 9741100702 ನನ್ನ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9741100702. ಇನ್ನೊಮ್ಮೆ ಧನ್ಯವಾದಗಳು ಡಾಕ್ಟರ್ ತಿಮ್ಮೇಗೌಡ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಅಂತರ್ಜಲ ಅಭಿವೃದ್ಧಿ ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಜನಪದ ಸಂಗೀತ, ವಾಸುದೇವ ಮೂರ್ತಿ ಅವರಿಂದ ಲಾವಣಿ ಪದ. ವೀರ ರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಕೊಂಡಳ ಕೀರುತಿ ಗೀಯಗ ಗಾಗಿಯಗ ಗಾಗಿಯ ಗಾಗಿಯಗ ಗಾಗಿಯ ಗಾಗಿಯಗ ವೀರ ರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಕೊಂಡಳ ಕನ್ನ ಶಿರೋಮಣಿ ಚೆನ್ನಮ್ಮ ರಾಣಿ ಆಳೋದಿದ್ಲ ಕನ್ಯಾ ಶಿರೋಮಣಿ ಚೆನ್ನಮ್ಮ ರಾಣಿ ಆಳೋದಿದ್ಲ ಸಂಸ್ಥಾನ ಕವಾರಸ ಪುತ್ರ ಸಂಸ್ಥಾನ ಕವಾರಸ ಪುತ್ರ ಸಂಸ್ಥಾನ ಕವಾರಸ ಪುತ್ರ ಸಂಸ್ಥಾನ ಕವಾರಸ ಪುತ್ರ ಎಲ್ಲಾದ ಕುವೋರಾಟ ಎಲ್ಲಾದ ಕುವೋರಾಟ ವೀರ ರಾಣಿ ವೀರ ರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಕೊಂಡಳ ಕೀರುತಿ ಗೀಯಗ ಗಾಗಿಯಗ ಗಾಗಿಯ ಗಾಗಿಯಗ ಗಾಗಿಯ ಗಾಗಿಯಗ ಕನ್ನಡ ಸಂಸ್ಥಾನದ ಮೇಲ ಕಾರಾಭಾರ ಮಾಡಕ ಬಂದ ಕನ್ನಡ ಸಂಸ್ಥಾನದ ಮ್ಯಾಲ ಕಾರಾಭಾರ ಮಾಡಕ ಬಂದ ಟಕಾರೆ ಸಾಯೇಬ ಟಕಾರೆ ಸಾಯೇಬ ಟಕಾರೆ ಸಾಹೇಬ ಟಕಾರೆ ಸಾಯೇಬ ಟಕಾರೆ ಸಾಯೇಬ ವಡದ ನಕ ಗಂಟ ವೀರ ರಾಣಿ ವೀರ ರಾಣಿ ಶೂರಳಾಗಿ ಪಡಕೊಂಡಳ ಕೀರುತಿ ಗೀಯಗ ಗಾಗಿಯಗ ಗಾಗಿಯ ಗಾಗಿಯಗ ಗಾಗಿಯ ಗಾಗಿಯಗ ಅನ್ನೊಂದಳ್ಳಿಯಿಂದ ಮುಗಾಕಿ ಉಣ್ಣಲ್ಲಿ ಕಕೋಡಾತೀವ ಅನ್ನೊಂದಳ್ಳಿ ರಾಣಿ ಬೀಡಲಿಲ್ಲ, ಬಾಕಿ ಇದೆಲ್ಲ ಬೇಡವಂದ್ರ ಜನ್ಮ ರಾಣಿ ಬೀಡಲಿಲ್ಲ. ವೀರ ರಾಣಿ